ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೃಷಿ ಮೇಳ 2023 ಸಿದ್ಧತೆ ಕುರಿತು ಮಾಹಿತಿ. ಈಗ ಕೇಳಿ, ಜನವರಿ 10-12 ರಾಯಚೂರಿನಲ್ಲಿ ಜರುಗಲಿರುವ ಕೃಷಿ ಮೇಳ 2023 ಸಿದ್ಧತೆ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎಂ ಕೆ ನಾಯಕ್ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇದೇ ದಿನಾಂಕ 10 ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಮೇಳ ನಡೀತಾ ಇದೆ. ಈ ಕೃಷಿ ಮೇಳದ ವೈಶಿಷ್ಟ್ಯತೆಗಳೇನು, ಕೃಷಿ ಮೇಳದ ಉದ್ದೇಶಗಳೇನು, ಜೊತೆಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ನಡೀತಕ್ಕಂತ ಕೃಷಿ ಮೇಳ ಯಾವ ರೀತಿ ಇದು ವಿಭಿನ್ನ ಆಗಿದೆ ಅಂತಕ್ಕಂತ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತ ಡಾಕ್ಟರ್ ಎಂ ಕೆ ನಾಯಕ್ ಅವರು ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಎಂ ಕೆ ನಾಯಕ್ ಅವರು. ನಮಸ್ಕಾರ. ಹೇಳಿ ಸರ್, ಮೊದಲೇದಾಗಿ ನಿಮ್ಮ ಕೃಷಿ ಮೇಳ ಯಾವಾಗಿಂದ ನಡೀತಾ ಇದೆ ಮತ್ತು ಎಷ್ಟು ದಿವಸ ನಡೀತಾ ಇದೆ, ಮತ್ತು ಕೃಷಿ ಮೇಳದ ಒಂದು ತಲೆ ಬರ ಅಂತ ಹೇಳ್ತೀವಿ ನಾವು, ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯ ಇರುತ್ತೆ, ಈ ಸಲದ ಕೃಷಿ ಮೇಳದ ಘೋಷವಾಕ್ಯ ಏನು? ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಸೇರಿಸಿಕೊಂಡು ವಿಶ್ವವಿದ್ಯಾಲಯದ ಆವರಣದಲ್ಲಿ ಜನವರಿ 10, 11, 12 ಮೂರು ದಿನಗಳ ಕಾಲ ಕೃಷಿ ಮೇಳವನ್ನು ನಾವು ಆಚರಿಸುತ್ತಿದ್ದೇವೆ. ಈ ಸರಿ ಅದರ ಧ್ಯೇಯವಾಕ್ಯ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಅಂತ. ಅಂದ್ರೆ ಈ ವರ್ಷ ನಮ್ಮ ಕೃಷಿ ಮತ್ತು ಆಹಾರ ಸಂಸ್ಥೆ ವಿಶ್ವಸಂಸ್ಥೆಯವರು ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಿಸುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶದ ಒತ್ತಾಸೆಯ ಮೇರೆಗೆ ಈ ಒಂದು ಧ್ಯೇಯವನ್ನು ಹಾಕಿರುವುದರಿಂದ ವಿಶ್ವದಾದ್ಯಂತ ಇದನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಮತ್ತು ವಿಶ್ವವಿದ್ಯಾಲಯಕ್ಕೆ ರಾಜ್ಯಕ್ಕೆ ಇದು ಹೆಮ್ಮೆಯ ಸಂಗತಿ. ಈ ಆಗಸ್ಟ್ 27-28 ನಮ್ಮ ವಿಶ್ವವಿದ್ಯಾಲಯಕ್ಕೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಮಂತ್ರಿಗಳು ಮತ್ತು ನರೇಂದ್ರ ಸಿಂಗ್ ತೋಮರ್ ಅವರು ಕೃಷಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಂದು ಈ ಒಂದು ಸಿರಿಧಾನ್ಯಗಳ ರಾಯಚೂರಿನ ಡಿಕ್ಲರೇಷನ್ ಅಂತೇಳಿ ಮಾಡಿರೋದ್ರಿಂದ ವಿಶೇಷವಾದಂತ ಒಂದು ಅರ್ಥವಿದೆ ಅಂತೇಳಿ ಆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಎಂಬ ಧ್ಯೇಯವಾಕ್ಯದಲ್ಲಿ ನಾವು ಕೃಷಿ ಮೇಳವನ್ನು ಆಚರಿಸುತ್ತಿದ್ದೇವೆ. ಈ ಸಲ ಕೃಷಿ ಮೇಳದಲ್ಲಿ ಎಷ್ಟು ಒಂದು ಮಳಿಗೆಗಳು ಬರ್ತವೆ, ಯಾವ್ಯಾವ ಒಂದು ವೈವಿಧ್ಯತೆ ಇದೆ ಮಳಿಗೆಗಳಲ್ಲಿ? ಈ ಸರಿ ನಾವು ಕೃಷಿ ಮೇಳದಲ್ಲಿ ಸಿರಿಧಾನ್ಯಗಳ ಬಗ್ಗೆ ವಿಶೇಷ ಒಂದು ಒತ್ತನ್ನು ಕೊಡ್ತಾ ಇದ್ರು ಕೂಡ ಏನ್ ನಾವು ಇತ್ತೀಚೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಆ ದಿಸೆಯಲ್ಲಿ ಎಲ್ಲಾ ಉಪಕಸುಗಳು ಕೃಷಿಯ ಜೊತೆಗೆ ತೋಟಗಾರಿಕೆ, ರೇಷ್ಮೆ ಮತ್ತೆ ಮೀನು ಮೇಳ, ಅದರ ಜೊತೆಗೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂದ್ರೆ ಫಾರ್ಮ್ ಮೆಕನೈಸೇಷನ್ ಅಂತೀವಿ, ಅದರಲ್ಲಿ ಫರ್ಟಿಗೇಷನು, ರಸಸಾರದ ಜೊತೆಗೆ ನೀರು ಮತ್ತು ಇದನ್ನು ಕೊಡುವಂತ ಇದು ಅವೆಲ್ಲವನ್ನು ಸೇರಿಸಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ರೈತರ ಆದಾಯವನ್ನು ಜಾಸ್ತಿ ಮಾಡಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಬರುವಂತ ರೈತರು ಇಲ್ಲಿ ಸಮಗ್ರ ಕೃಷಿಯ ಒಂದು ಪ್ರಾತ್ಯಕ್ಷತೆಯನ್ನ ಮತ್ತು ಮಳಿಗೆಗಳನ್ನ ಮತ್ತು ಡೆಮೋನ್ಸ್ಟ್ರೇಷನ್ ಅನ್ನ ಎಲ್ಲವನ್ನ ನೋಡಿಕೊಂಡು ಹೊರಗಡೆ ಹೋಗುವಾಗ ನಾವು ಉಪಕಸುಪಗಳನ್ನ ಮಾಡಿ ನಮ್ಮ ರೈತರ ಆದಾಯವನ್ನು ಜಾಸ್ತಿ ಮಾಡಬೇಕೆಂಬ ಪರಿಕಲ್ಪನೆಯಿಂದ ಹೋಗಬೇಕೆಂಬ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಈ ಸರಿ ನಾವು ಡ್ರೋನ್ ಅಪ್ಲಿಕೇಶನ್ ಅಂದ್ರೆ ಸತತವಾಗಿ ಡ್ರೋನ್ ಅನ್ನ ಉಪಯೋಗಿಸಿ ಯಾವ ತರ ಸಿಂಪರಣೆಯನ್ನ ಮಾಡಬೇಕು ಅನ್ನೋದನ್ನ ತೋರಿಸುವ ಸಲುವಾಗಿ ಡ್ರೋನ್ ಪ್ರಾತ್ಯಕ್ಷತೆ ಡೆಮೋನ್ಸ್ಟ್ರೇಷನ್ ಅನ್ನ ಇಟ್ಕೊಂಡಿದ್ದೀವಿ. ಅದರ ಪಕ್ಕದಲ್ಲೇ ನಮ್ಮ ಮೇಗಾ ಮಾಡೆಲ್ ಅಂದ್ರೆ ಈಗ ರಸಸಾರ ಮತ್ತು ನೀರನ್ನ ಒಟ್ಟಿಗೆ ಫರ್ಟಿಗೇಷನ್ ಅನ್ನ ಕೊಟ್ಟರೆ ಡ್ರಿಪ್ ಇರಿಗೇಷನ್ ಇವೆಲ್ಲ ಯಾವ ತರ ಕೊಡಬಹುದು ಎಂಬ ಒಂದು ಮಾದರಿಯನ್ನು ಕೂಡ ಎದುರಿಗೆ ಅದನ್ನು ಇಟ್ಟಿದ್ದೇವೆ. ಅದರ ಜೊತೆಗೆ ಫಾರ್ಮ್ ಮೆಕನೈಸೇಷನ್ ಅಲ್ಲಿ ಇವತ್ತು ನಾವು ಏನು ಹತ್ತಿ, ತೊಗರಿ ಮತ್ತೆ ಮೆಕ್ಕೆಜೋಳ ಇವನ್ನೆಲ್ಲ ತಿರ್ಗಾ ಭೂಮಿಗೆ ಸೇರ್ಪಡಿಸುವಂತ ಅದನ್ನ ಸ್ರೆಡ್ ಮಾಡಿ ಸೀಳಿ ಆ ಮೆಕನೈಸೇಷನ್ ಅಥವಾ ತಿರ್ಗಾ ನಮ್ಮ ಮಣ್ಣಿಗೆ ಸೇರಿಸುವಂತ ಒಂದು ಪ್ರಾತ್ಯಕ್ಷತೆಯನ್ನು ಕೂಡ ರೈತರು ಬಂದರು ಕಾಣಿಸಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಹ ಈ ಒಂದು ಸೌರಶಕ್ತಿಗೆ ಬಹಳಷ್ಟು ಒಂದು ಒತ್ತಾಸೆಯನ್ನು ನೀಡ್ತಾ ಇದೆ. ರೈತರ ಮನೆ ಬಾಗಿಲಿಗೆ ಹೋಗಬೇಕು, ರೈತರ ಬಳಸುವಂತ ಆಗ್ಬೇಕಂತಕ್ಕಂತ ವಿಚಾರವಾಗಿ ಇಲ್ಲಿ ಸೌರಶಕ್ತಿ ಸಂಬಂಧಪಟ್ಟಂತ ಏನೇನು ಒಂದು ಡೆಮಾನ್ಸ್ಟ್ರೇಷನ್ಗಳು ನಿಮ್ಮ ಒಂದು ಕೃಷಿ ಮೇಳದಲ್ಲಿ? ಸೌರಶಕ್ತಿಯನ್ನ ಉಪಯೋಗಿಸಿ ಇವತ್ತು ನಾವು ಏನು ಸಂಸ್ಕರಣೆಗೂ ಕೂಡ ಇವತ್ತು ಅಂಜೂರ ಡ್ರಾಯಿಂಗ್ ಅದು ಕೂಡ ಸೌರಶಕ್ತಿಯನ್ನು ಉಪಯೋಗಿಸಿ ಒಂದು ಸಂಸ್ಕರಣೆ ಮಾಡಿ ಅಂಜೂರಕ್ಕೆ ಮೌಲ್ಯವರ್ಧನೆ ಹೇಗೆ ಮಾಡಬೇಕು, ಅದೇ ತರ ಸೌರಶಕ್ತಿಯನ್ನು ಉಪಯೋಗಿಸಿ ಸ್ಪ್ರೇ ಹೇಗೆ ಮಾಡಬೇಕು, ಸಿಂಪರಣೆಯನ್ನು ಹೇಗೆ ಮಾಡಬೇಕು, ಸೌರಶಕ್ತಿಯನ್ನು ಉಪಯೋಗಿಸಿ ಈ ತರ ಮೆಕನೈಸ್ಡ್ ಫಾರ್ಮಿಂಗ್ ಏನಂತೀವಲ್ಲ, ಎಲ್ಲೆಲ್ಲಿ ಸಾಧ್ಯತೆ ಇದೆ ಎಲ್ಲಾ ಕಡೆಗೂ ಕೂಡ ಸೌರಶಕ್ತಿಯನ್ನು ಒಂದು ಎನರ್ಜಿ ಪಾರ್ಕ್ ಅಂತಿಟ್ಟಿವಿ, ಸೌರಶಕ್ತಿಯ ಪಾರ್ಕ್. ಈಗ ಮೊನ್ನೆ ಅಷ್ಟೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿ ಶಕ್ತಿಯ ಬಗ್ಗೆ ಅಖಿಲ ಭಾರತ ಸಮನ್ವಯ ಸಮಿತಿಯ ಒಂದು ಸಭೆ ಆಯಿತು. ಅದರಲ್ಲೂ ಕೂಡ ಇವಾಗ ಅದನ್ನ ಪ್ರಾಣಿ ಶಕ್ತಿಯನ್ನ ಬದಲಾಯಿಸಿ ಮೆಕನೈಸೇಷನ್ ಇನ್ ಅನಿಮಲ್ ಪ್ರೊಡಕ್ಷನ್ ಅನ್ನುವಂತ ಒಂದು ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಆ ಒಂದು ಯಾಂತ್ರೀಕರಣವನ್ನ ಪ್ರಾಣಿಗಳ ಒಂದು ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ ಈ ಒಂದು ಶಕ್ತಿಯನ್ನ ಹೇಗೆ ಉಪಯೋಗಿಸಬಹುದು ಅನ್ನೋದ್ರ ಕುರಿತು ಎರಡು ಮೂರು ದಿನಗಳ ಕಾಲ ಒಂದು ಕಾರ್ಯಾಗಾರವನ್ನು ನಡೀತು. ಆ ದಿಸೆಯಲ್ಲೂ ಕೂಡ ನಾವು ಈ ಸರಿ ನಮ್ಮ ಕೃಷಿ ಮೇಳದಲ್ಲಿ ಅದನ್ನು ಕೂಡ ಹಾಕ್ತಾ ಇದ್ದೇವೆ, ಪ್ರಾಣಿ ಶಕ್ತಿ ಉಪಯೋಗ. ಒಟ್ಟು ಎಷ್ಟು ಸ್ಟಾಲ್ಗಳು ಈ ಸಲ ಬರ್ತಾ ಇದ್ದಾವೆ, ಮುಖ್ಯವಾಗಿ ಯಾವ್ಯಾವ ಒಂದು ಕ್ಷೇತ್ರಗಳಿಂದ ಸ್ಟಾಲ್ಗಳು ಬರ್ತಾ ಇದ್ದಾವೆ ಇಲ್ಲಿ? ಈ ವರ್ಷ ನಾವು ಮೊದಲೇ ಯೋಚನೆ ಮಾಡಿದ್ವಿ, ಒಂದು 300 ಮಳಿಗೆಗಳು, ಒಂದು 100 ಹೈಟೆಕ್ ಸ್ಟಾಲ್ಗಳನ್ನ ಮಾಡಬೇಕಂತ ಯೋಚನೆ ಆಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ಕೋವಿಡ್ ನಮಗೆ ಮತ್ತೆ ಬಿಡ್ತಾ ಇಲ್ಲ, ಹಾಗಾಗಿ ಆ ಕೋವಿಡ್ ನ ಒಂದು ಹಾವಳಿ ಇರೋದ್ರಿಂದ ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಮಾರ್ಗಸೂಚಿಗಳನ್ನ ಉಪಯೋಗಿಸಿಕೊಂಡು ನಾವು ಇಂಡೋರ್ ಏನಿದೆ ಹೈಟೆಕ್ ಅನ್ನ ಈ ವರ್ಷ ಬದಲಾವಣೆ ಮಾಡಿದ್ವಿ. ಹೈಟೆಕ್ ಮಾಡ್ತಾ ಇಲ್ಲ, ಬರೇ ಓಪನ್ ಸ್ಪೇಸ್ ನಲ್ಲಿ ಎಲ್ಲಿ ಗಾಳಿ ಆಡುವಂತಹ ಸಂದರ್ಭ ಮತ್ತು ಅವಕಾಶ ಎರಡನ್ನ ಉಪಯೋಗಿಸಿಕೊಂಡು ಓಪನ್ ಸ್ಪೇಸ್ ನಲ್ಲಿ ನಾವು ಒಂದು ಆರ್ಥಿಕ ಮಳಿಗೆಗಳನ್ನ ಸುಮಾರು 300-350 ಮಳಿಗೆಗಳನ್ನ ನಾವು ಹಾಕ್ತಾ ಇದ್ದೇವೆ. ಆ ಮಳಿಗೆಗಳಲ್ಲಿ ವಿಶೇಷವಾಗಿ ಬರುವಂತದ್ದು ಅಂತಂದ್ರೆ ಉತ್ಪಾದನಾ ತಾಂತ್ರಿಕತೆಗಳು ಮತ್ತು ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ರಫ್ತು ಮಾಡುವಂತಹ ತೋಟಗಾರಿಕೆ ಬೆಳೆಗಳು ಇವೆಲ್ಲವನ್ನು ಹಣ್ಣು ಇರಬಹುದು ತರಕಾರಿ ಇರಬಹುದು ಅದಕ್ಕೆ ಸಪರೇಟ್ ಆಗಿ ಒಂದು ಮಳಿಗೆಗಳನ್ನು ನಾವು ಸಪರೇಟ್ ಮಾಡಿದ್ದೀವಿ. ಮತ್ತೆ ಈ ರಫ್ತು ವಹಿವಾಟು, ಫಲಪುಷ್ಪ ಪ್ರದರ್ಶನ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಎರೆಗೊಬ್ಬರ ಉತ್ಪಾದನೆ, ಜೈವಿಕ ಗೊಬ್ಬರಗಳ ಉತ್ಪಾದನೆ, ಹೀಗೆ 10 ಹಲವಾರು ಮಳಿಗೆಗಳಿದ್ದಾವೆ. ಒಂದು ಸಪರೇಟ್ ಮಳಿಗೆಯನ್ನ ನಾವು ಮೀನಿನ ಒಂದು ಏನು ಅಲಂಕಾರಿಕ ಮೀನಿರಬಹುದು. ಈ ವರ್ಷ ನಾವು ವಿಶೇಷವಾಗಿ ನಮ್ಮ ರಾಯಚೂರಿನಲ್ಲಿ 19,000 ಟನ್ ಒಳನಾಡು ಮೀನನ್ನ ನಾವು ಉತ್ಪಾದನೆ ಮಾಡಿದ್ದೇವೆ. ಇದು ಒಳ್ಳೆ ಒಂದು ಬೆಳವಣಿಗೆ ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಮೀನಿನ ಖಾದ್ಯ, ಅದರ ಸಂಸ್ಕರಣೆ, ಮೌಲ್ಯವರ್ಧನೆ ಎಲ್ಲವನ್ನ ನಾವು ಗಮನದಲ್ಲಿಟ್ಟುಕೊಂಡು ಅದೊಂದು ವಿಶೇಷವಾದ ಮಳಿಗೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಯಾಕೆ ಈ ಮಾತನ್ನು ಹೇಳಬೇಕಾಗ್ತದೆ ಅಂತಂದ್ರೆ ಮೊನ್ನೆ ಅಷ್ಟೇ ನಾವು ಮಣ್ಣು ದಿನಾಚರಣೆಯನ್ನು ಆಚರಿಸಿದ್ದೇವೆ. ಹೆಚ್ಚು ಕಡಿಮೆ 90% ಮಣ್ಣು ಆಹಾರದ ಉತ್ಪಾದನೆ ಮಣ್ಣಿನಿಂದ ಬರ್ತದೆ, ಉಳಿದ 10% ನೀರು, ಸಮುದ್ರ, ಬೇರೆ ಬೇರೆ ಮೂಲಗಳಿಂದ ಕೂಡ ನಾವು ಸಪ್ಲಿಮೆಂಟ್ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತೇಳಿ ಹೆಚ್ಚಿನ ಒಂದು ವಿಶೇಷ ಗಮನವನ್ನ ಈ ಒಂದು ಮೀನಿನ ಮಳಿಗೆಗಳು ಕೂಡ ಮಾಡ್ತಾ ಇದ್ದಾರೆ. ಈಗ ತಮ್ಮ ಒಂದು ಕೃಷಿ ಮೇಳದ ಏನು ಘೋಷವಾಕ್ಯ ಅಥವಾ ತಲೆಬರ ಏನಿದೆ ಅಂತಂದ್ರೆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಅಂತಕ್ಕಂಥದ್ದು. ಇತ್ತೀಚೆಗೆ ಬಹಳಷ್ಟು ಜನ ಸಿರಿಧಾನ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತಿದ್ದಾರೆ, ಉತ್ಪಾದನೆ ಮಾಡೋದ್ರಲ್ಲಿರಬಹುದು, ತಿನ್ನೋದ್ರಲ್ಲಿರಬಹುದು ಅಥವಾ ಅದನ್ನು ಸಂಸ್ಕರಣೆ ಮಾಡೋದ್ರಲ್ಲಿ. ಇದಕ್ಕೆ ಸಂಬಂಧಪಟ್ಟಂತ ಏನೇನು ಒಂದು ಮಾಹಿತಿ ನಿಮ್ಮ ಕೃಷಿ ಮೇಳದಲ್ಲಿ ಸಿಗತ್ತೆ, ವಿಶೇಷವಾಗಿ ಸಾವಯವ ಕೃಷಿ ಇರಬಹುದು, ಜೈವಿಕ ಕೃಷಿ ಸಂಬಂಧಪಟ್ಟಂತದ್ದು? ಈಗ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಹಳೆಯ ಪದ್ಧತಿ ಇತ್ತು, ಎಲ್ಲಾ ಸಿರಿಧಾನ್ಯಗಳನ್ನ ಉಪಯೋಗಿಸಿಕೊಂಡು ನಮ್ಮ ಪೂರ್ವಜರು ಒಳ್ಳೆಯ ಒಂದು ಆರೋಗ್ಯವನ್ನ ಸದೃಢಕಾಯರಾಗಿದ್ರು ಅಂತ ಹೇಳಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಬಹುಶಃ ನಾವು ಅದನ್ನ ಮರೆತು ಬಿಟ್ಟು ಕೇವಲ ಅಕ್ಕಿ, ಗೋಧಿ, ಸಕ್ಕರೆ, ಮೈದಾ ಹೀಗೆ ಅದಕ್ಕೆ ನಾವು ಅಂಟ್ಕೊಬಿಟ್ಟಿವಿ. ಹಲವಾರು ರೋಗಗಳನ್ನು ಆಹ್ವಾನಿಸುವಂತ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಏನು ಸೈಕೋಸೊಮಾಟಿಕ್ ಅಂತೀವಿ, ಅದರಲ್ಲಿ ವಿಶೇಷವಾಗಿ BP ಇರಬಹುದು, ಆಮೇಲೆ ನಮ್ದು ಈ ಹೃದಯ ಕಾಯಿಲೆ, ಇವೆಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಬಹುಶಃ ಸದೃಢಕಾಯವಾಗಿ ಒಂದು ಸಿರಿಧಾನ್ಯಗಳನ್ನ ನಾವು ಅದನ್ನ ಪ್ರೊಸೆಸಿಂಗ್ ಮಾಡಿ ಸಂಸ್ಕರಣೆ ಮಾಡಿ ಉಪಯೋಗಿಸಿದ್ರೆ ಬಹುಶಃ ಆರೋಗ್ಯದಲ್ಲೂ ಕೂಡ ನಾವು ಒಳ್ಳೆ ಒಂದು ಬೆಳವಣಿಗೆಯನ್ನ ಕಾಣಬಹುದು ಎಂಬ ಉದ್ದೇಶದಿಂದ ಇವತ್ತು ನಮ್ಮಲ್ಲಿ ಏನು ನವಣೆ, ಆಮೇಲೆ ಕೊರಗು, ಇತರೆ 10-12 ಸಿರಿಧಾನ್ಯಗಳಿದ್ದಾವೆ. ಈ ಎಲ್ಲಾ ಸಿರಿಧಾನ್ಯಗಳೆಲ್ಲ ಪ್ರೊಸೆಸಿಂಗ್ ಮಾಡುವಂತ, ಸಂಸ್ಕರಣೆ ಮಾಡುವಂತ ಒಂದು ಪ್ರಧಾನಮಂತ್ರಿಗಳ ಪ್ರೈಮ್ ಮಿನಿಸ್ಟರ್ ಫುಡ್ ಪ್ರೊಸೆಸಿಂಗ್ ಸ್ಕೀಮ್ ಬಂದಿದೆ. ನಾವು ಇವತ್ತು ಅದನ್ನ ಕೃಷಿ ವಿಜ್ಞಾನ ಕೇಂದ್ರ KVKಗಳಿಗೆ ಆ ಒಂದು ಏನು ಇಕ್ವಿಪ್ಮೆಂಟ್ಸ್ ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡುವಂತ ಸೌಲಭ್ಯಗಳು ಬಂದಿದೆ, ಅದನ್ನ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾವು ಅದನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಅಲ್ಲಿ ರೈತರಿಗೆ ಹೆಲ್ಪ್ ಆಗುವಂತ ಸಂಸ್ಕರಣೆ, ಮೌಲ್ಯವರ್ಧನೆ, ಆಮೇಲೆ ಸ್ವಸಹಾಯ ಗುಂಪುಗಳಿಗೆ ಅದೆಲ್ಲ ಹೆಲ್ಪ್ ಮಾಡಬೇಕಂತೇಳಿ ಅದನ್ನು ಕೂಡ ನಾವು ನಮ್ಮ ಸಂಸ್ಕರಣಾ ವಿಭಾಗದಲ್ಲಿ ಸಂಪೂರ್ಣ ಮಾಹಿತಿ ಮತ್ತು ಡೆಮೋನ್ಸ್ಟ್ರೇಷನ್ ಇವತ್ ನೀವು ಹಿಟ್ ಅಂತೀರಿ ಅಥವಾ ರವಾ ಅಂತೀರಿ, ಇವು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಟನ್ ಗಟ್ಟಲೆ ನಡೀತಾ ಇದ್ದಾವೆ. ಅದರ ಹೊರತಾಗಿ ತೊಗರಿ, ತೊಗರಿನಲ್ಲಿ ಸಾಂಬಾರ್ ಪುಡಿ ಅಥವಾ ಸ್ವಸಹಾಯ ಗುಂಪುಗಳಿಂದ ಸಾಂಬಾರ್ ಪುಡಿ ಮಾಡ್ತಾರೆ, ಮಸಾಲ ಪುಡಿ ಮಾಡ್ತಾರೆ. ಅದೇ ತರ ನಮ್ಮ ಶೇಂಗಾ ಚಿಕ್ಕಿ ಚಿಕ್ಕಿ, ಆಮೇಲೆ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲ್, ಆಮೇಲೆ ಗಾಣದ ಎಣ್ಣೆ ಅಂತೀವ ಅದಕ್ಕೆ, ಆಮೇಲೆ ಮಷೀನ್ ಎಣ್ಣೆ, ಇವೆಲ್ಲಕ್ಕೂ ಬೇರೆ ಬೇರೆ ರೇಟ್ಗಳಿದ್ದಾವೆ. ಒಳ್ಳೆ ಒಂದು ಬೆಲೆ ಬರುವಂತದ್ದನ್ನ ರೈತರು ತಗೊಂಡು ಮಾಡಿ ಸ್ವಸಹಾಯ ಗುಂಪುಗಳಿಗೆ ಅದರಿಂದ ಕೃಷಿ ವಿಜ್ಞಾನ ಕೇಂದ್ರದಿಂದ ಮುಂದೆ ರೈತರಿಗೆ ತಲುಪುವಂತೆ ಮಾಡುವ ವ್ಯವಸ್ಥೆಯನ್ನು ಕೂಡ ಈ ವರ್ಷದ ಕೃಷಿ ಮೇಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು 3 ದಿವಸದವರೆಗೆ ನಡೀತಕ್ಕಂತ ಕೃಷಿ ಮೇಳದಲ್ಲಿ ಯಾರಾದರೂ ರೈತರು ಸಹಜವಾಗಿ ಒಂದೆರಡು ದಿವಸ ಉಳ್ಕೋಬೇಕಂತಿರ್ತಾರೆ, ಅವರಿಗೆ ವಿಶ್ವವಿದ್ಯಾಲಯದಲ್ಲಿ ಏನಾದ್ರು ವ್ಯವಸ್ಥೆಗಳು ಆಗ್ತಾ ಇದ್ದಾವ ಹೇಗೆ, ಅಥವಾ ಅವರು ಮುಂಚಿತವಾಗಿ ತಿಳಿಸಬೇಕಾ ವಿಶ್ವವಿದ್ಯಾಲಯಕ್ಕೆ ಹೇಗೆ? ವಿಶ್ವವಿದ್ಯಾಲಯದಲ್ಲಿ ನಮ್ಮ ಒಂದು ಮೊದಲನೇ ಒಂದು ಅಂದಾಜಿನ ಪ್ರಕಾರ ಒಂದು 500,000 ರೈತರು ಬರಬೇಕು ಅಂತ ನಾವು ನಿರೀಕ್ಷೆ ಇದೆ. ಅದಕ್ಕೆ ತಕ್ಕಂತೆ ಬಂದಾವಾಗ ಅವರಿಗೆ ಊಟ ಮತ್ತು ವಸತಿ ಕೂಡ ಆಗ್ಬೇಕಾಗ್ತದೆ. ಆದ್ರೆ ಎಲ್ಲರೂ ಇರೋದಿಲ್ಲ, ಹಾಗಾಗಿ ಒಂದು 10,000 ರೈತರಿಗೆ ಊಟ ಮತ್ತು ವಸತಿ ಎಲ್ಲರಿಗೂ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಗೆಸ್ಟ್ ಹೌಸ್ ಹಾಸ್ಟೆಲ್ ಎಲ್ಲ ಸೇರಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ. ಬಟ್ ಅವ್ರು ಮೊದಲೇ ನಮಗೆ ತಿಳಿಸಬೇಕಾಗ್ತದೆ, ನಮ್ಮ ಇವ್ರು ಬರ್ತಾ ಇದಾರೆ ಇಷ್ಟು ಮಂದಿ ಇದೀವಿ ಅಂತೇಳಿ. ಎಲ್ಲರಿಗೂ ಆಗ್ಲಿಕ್ಕಿಲ್ಲ, ಆದ್ರೆ ಊಟ ಮಾತ್ರ ಕನಿಷ್ಠ ಒಂದು 10,000 ಮಂದಿಗೆ, ಮೊದಲನೇ ದಿವಸ 3,000, ಎರಡನೇ ದಿವಸ 4,000, ಮೂರನೇ ದಿವಸ 3,000 ಅನ್ನದಾತರಿಗೆ ಅನ್ನವನ್ನು ನೀಡುವಂತ ಒಂದು ಕಡಿಮೆ ರೇಟ್ನಲ್ಲಿ ವ್ಯವಸ್ಥೆಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯ ಮಾಡಿದೆ. ಎಲ್ಲೋ ಒಂದ್ ಕಡೆ ನಮಗ ಅನಿಸುತ್ತೆ ಏನಂತಂದ್ರೆ ಕೃಷಿ ಮೇಳ ಸ್ವಲ್ಪ ತಡವಾಗಿ ನಡೀತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ. ಅಲ್ಲಲ್ಲಿ ರೈತರು ಕೆಲಸದಲ್ಲಿ ತೊಡಗಿದ್ದಾರೆ, ಬೆಳೆಗಳ ಕಟಾವಿನ ಹಂತದಲ್ಲಿದ್ದಾವೆ, ಕೆಲಸ ಸಾಕಷ್ಟಿದೆ ಭೂಮಿಯಲ್ಲಿ. ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಇದರ ಸುದ್ದಿಯನ್ನು ಮುಟ್ಟಿಸತಕ್ಕಂಥದ್ದು, ಪ್ರಚಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಜೊತೆಗೆ ರೈತರನ್ನ ಮನವೊಲಿಸಿ ಒಂದು ಇದರಲ್ಲಿ ಭಾಗವಹಿಸಲಿಕ್ಕೆ ವಿಶ್ವವಿದ್ಯಾಲಯ ಏನು ಪ್ರಯತ್ನಗಳನ್ನು ಮಾಡ್ತಾ ಇದೆ? ಈ ದಿಸಿನಲ್ಲಿ ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾಕಂದ್ರೆ ಈಗ ಡಿಸೆಂಬರ್ ಒಳಗಡೆ ನಮ್ದು ಕೃಷಿ ಮೇಳ ಆಗಬೇಕಿತ್ತು, ಆದರೂ ಕೂಡ ಈಗ ನಾವು ಜನವರಿ ಮೊದಲನೇ ವಾರದಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಮತ್ತು ಅಲ್ಲಿ ಜಿಲ್ಲೆಯ ನಮ್ಮ ನೇರವಾದಂತಹ ಸಂಪರ್ಕ ಇರುವಂತಹ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಎಲ್ಲಾ ಇಲಾಖೆಗಳು ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿರುವಂತಹ ಮುಖ್ಯಸ್ಥರು ಸೇರಿ ಈ ಪೋಸ್ಟರ್ಗಳಿಂದ ಮತ್ತೆ ನಮ್ಮ ಖಾಯಂ ಆಗಿ ನಿಮ್ಮ ಪ್ರಸಾರ ಮಾಧ್ಯಮದಿಂದ ವಿಶೇಷವಾಗಿ ಆಕಾಶವಾಣಿ ಎಲ್ಲಾ ಟಿವಿ ಮಾಧ್ಯಮ ದೃಶ್ಯ ಮಾಧ್ಯಮಗಳಿಂದ ಕೂಡ ಇದನ್ನ ಅನೌನ್ಸ್ ಮಾಡ್ತಾ ಇದ್ದೇವೆ. ಮತ್ತೆ ಪ್ರತಿಯೊಂದು ಬಸ್ ಸ್ಟೇಷನ್ ಮತ್ತೆ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಈ ಒಂದು ಪ್ರಕಟಣೆ ಕೂಡ ನಡೀತಾ ಇರೋದ್ರಿಂದ ನೇರವಾಗಿ ಒಂದು ವಾರದಲ್ಲಿ ಸಾಕಷ್ಟು ಮಟ್ಟಿಗೆ ರೈತರು ಬರ್ತಾರೆ ಎಂಬ ಒಂದು ಭರವಸೆನೂ ನಮಗಿದೆ. ಮತ್ತೆ ಈ ವರ್ಷ ನಾವು ಒಂದೆರಡು ಏನ್ ವಿಶೇಷ ಹಾಕೊಂಡಿವೆ ಅಂತಂದ್ರೆ, ರೈತರು ಕೂಡ ಕೆಲವೊಂದು ಮಳೆ ಚಳಿ, ಈಗ ನೋಡಿ ಚಳಿಗಾಲ ಏನು ಚಳಿ ಅನಿಸ್ತಾ ಇಲ್ಲ, ಆಗಲೇ ಬೇಸಿಗೆ ಶುರು ಆದಂಗೆ ಅನಿಸ್ತದೆ. ಹಾಗಾಗಿ ಎಲ್ಲಾ ಮೀರಿ ಬೆಳೆಯುವಂತ ಕೆಲ ಬೆಳೆಗಳನ್ನು ಕೂಡ, ಗೋಡಂಬಿ ಬೆಳೆ ಉದಾಹರಣೆಗೆ, ನಮ್ಮ ರಾಯಚೂರಿನಲ್ಲಿ ಗೋಡಂಬಿ ಬೆಳೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಈ ಸಾರಿ ನಮ್ಮ ಡೈರೆಕ್ಟರ್ ಆಫ್ ಕ್ಯಾಶ್ ಯೂನಿಟ್ ಅವರಿಂದ ಕೊಚ್ಚಿನಿಂದ ಕರೆಸ್ತಾ ಇದೀವಿ, ಅವರು ಕೂಡ ಇದರಲ್ಲಿ ಸ್ಪಾನ್ಸರ್ಶಿಪ್ ಇದೆ. ಗೋಡಂಬಿ ಬೆಳೆಗೆ ಇವತ್ತು ನಾವು ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತೀವಿ, ಅಂದ್ರೆ ಹವಾಮಾನದ ವೈಪರೀತ್ಯವನ್ನ ಮೀರಿ 300 ಮಿಲಿಮೀಟರ್ನಿಂದ 3,000 ಮಿಲಿಮೀಟರ್ವರೆಗೂ ಬೆಳೆಯುವಂತ ಶಕ್ತಿ ಇರೋದ್ರಿಂದ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಸಾಫ್ಟ್ ಗ್ರಾಫ್ಟ್ಸ್ ವೆಂಗೂರ್ಲ ಅವೆಲ್ಲ ಇದೆಯಲ್ಲ, ಅದನ್ನು ಕೂಡ ರೈತರಿಗೆ ಕೊಡಿಸುವ ವ್ಯವಸ್ಥೆಯನ್ನು ಮಾಡೋದ್ರಿಂದ ಇದು ಕೂಡ ಯಾವುದೇ ಕ್ಲೈಮೇಟ್ಗೆ ಬರುವ ಇದಲ್ಲ. ಹಾಗೆ PPVFRA ಅಂದ್ರೆ ರೈತರ ತಳಿ ಮತ್ತೆ ಪ್ಲಾಂಟ್ ಬ್ರೀಡರ್ಸ್ ತಳಿಯ ಹಕ್ಕುಗಳ ಒಂದು ಅಥಾರಿಟಿ ದೆಲ್ಲಿಯಿಂದ ಅವರು ಕೂಡ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಅದು ಯಾವುದೇ ಸೀಸನ್ ನಲ್ಲೂ ಮಾಡಬಹುದು, ಅಂದ್ರೆ ರೈತರ ತಳಿಗಳನ್ನ ರಿಜಿಸ್ಟ್ರೇಷನ್ ಮಾಡೋದ ಹೆಂಗೆ, ಆದ್ರೆ ಅವ್ರಿಗೇನು ಹಕ್ಕಿದೆ. ಒಂದು ಕಾಲದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತಿದ್ವಿ, ಈಗ ಬಿತ್ತುವವನೇ ಅವನದೇ ಬೀಜ, ಅವನೇ ಅದರ ಒಡೆಯ ಹಕ್ಕುದಾರ, ಅದ್ ಹಕ್ಕುದಾರ. ಆ ದಿಶೆಯಲ್ಲೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಒಂದು ದಿವಸ ದೆಹಲಿಯಿಂದ ಈ ಒಂದು ರೈತ ತಳಿಗಳ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ವಿಶೇಷ ನಾನು ಹೇಳಬೇಕಾದ್ದು ಅಂತಂದ್ರೆ, ನಮ್ಮ 7 ಜಿಲ್ಲೆಗಳ ಸಾಧಕ ಕೃಷಿಕರನ್ನ ಮತ್ತು ಕೃಷಿ ಮಹಿಳೆಯರನ್ನ ಅವರ ಸಾಧನೆಗೆ ಪ್ರಶಸ್ತಿಯನ್ನು ಕೊಡೋದಕ್ಕೋಸ್ಕರ, ಮತ್ತೆ ಕಳೆದ ವರ್ಷ ನಾವು ಕೋವಿಡ್ ನಿಮಿತ್ತ ಮಾಡಿರಲಿಲ್ಲ, ಅದು ಕೂಡ 6 ಪ್ರಶಸ್ತಿ ಸೇರಿ 20 ಪ್ರಶಸ್ತಿಗಳನ್ನು ಕೊಡುವಂತಹ ಕಾರ್ಯಕ್ರಮ ಕೂಡ ಎರಡನೇ ದಿವಸ ಇದೆ. ಆ ಎರಡನೇ ದಿವಸಕ್ಕೆ ನಮ್ಮ ಕೃಷಿ ಮಂತ್ರಿಗಳು, ವಿಶೇಷವಾಗಿ ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಸೆಕ್ರೆಟರಿಯೇಟ್ ಅವರೆಲ್ಲೂ ಕೂಡ ಬರ್ತಾ ಇದ್ದಾರೆ. ಈಗ ನಮ್ಮ ರೈತರಿಗೆ ಹೇಳಿ ಕೊನೆಯದಾಗಿ ಏನಂತಂದ್ರೆ, ಮೊದಲನೇ ದಿವಸ ಏನು ಕಾರ್ಯಕ್ರಮಗಳು ಇರ್ತವೆ, ಎರಡನೇ ದಿವಸ ಏನು ಕಾರ್ಯಕ್ರಮ ಇದಾವೆ, ಮತ್ತು ಕೊನೆಯ ದಿವಸ ಏನೇನು ಕಾರ್ಯಕ್ರಮಗಳು ಇರ್ತವೆ ಅಂತಕ್ಕಂಥದ್ದು. ಮೊದಲನೇ ದಿವಸ ನಮ್ದು ವಿಶ್ವವಿದ್ಯಾಲಯದಲ್ಲಿ ಏನು ಇನ್ಫಾರ್ಮಲ್ ಆಗಿ ನಾವು ಇನಾಗ್ರೇಷನ್ ಮಾಡುವಾಗ ಒಂದು ಗೋಪೂಜೆಯನ್ನು ಮಾಡಿ ಒಂದು ಪ್ರವೇಶವನ್ನು ಮಾಡ್ತೇವೆ. ನಮ್ಮ ಒಬ್ಬ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೀತದೆ. ಅಂದ್ರೆ ಅದೇ ದಿವಸ ಮಧ್ಯಾಹ್ನ 2-5 ಗಂಟೆಗೆ ರೈತರಿಂದ ರೈತರಿಗೆ, ಅಂದ್ರೆ ಏನು ನಮ್ಮಲ್ಲಿ ಇವತ್ತು ಪ್ರಶಸ್ತಿ ಪಡೆದಿದ್ದಾರೆ, ಸಾಧನೆ ಮಾಡಿದ್ದಾರೆ. ಕೊನೆಗೆ ನಿಮ್ಗೆ ಇನ್ನೂ ಹೇಳಬೇಕಂತಂದ್ರೆ 16 ಸಮಸ್ಯೆಗಳ ಮಧ್ಯೆಯೂ ಕೂಡ ಮಾದರಿ ರೈತರಾಗಿ ಬೆಳೆದಿದ್ದಾರೆ. ಅಂದ್ರೆ ಮೊದಲೊಂದು ಕಾಲ ಇತ್ತು, ವಿದ್ಯೆ ಇದ್ದವರಷ್ಟೇ ನೌಕರಿ ಮಾಡಬೇಕು, ವಿದ್ಯೆ ಇಲ್ಲದೆ ಇರೋದರೆಲ್ಲ ಕೃಷಿ ಮಾಡಬೇಕು. ಈಗ ಅದು ಸ್ವಲ್ಪ ಪ್ರಜ್ಞಾವಂತ ಸಮಾಜ, ಓದುವ ಸಮಾಜದಲ್ಲಿ ಅದು ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದ ಇವತ್ತು ನಮ್ಮ ಜೊತೆಗೆ ವಿದ್ಯಾವಂತರು ಮತ್ತು ಕೃಷಿಯನ್ನ ಮಾಡಿದವರು, ಪ್ರಜ್ಞಾವಂತರು ಮತ್ತು ಆರ್ಥಿಕವಾಗಿ ತಾವು ಕೃಷಿಯಲ್ಲಿ ಸಾಧನೆ ಮಾಡಿ ಯಾವ ತಂದೆ ತಾಯಿ ಅದೇ ಹೊಲದಲ್ಲಿ ಲಾಸ್ ಕಾಣಿಸಿದ್ರು ಅದೇ ಹೊಲದಲ್ಲಿ ಇವತ್ತು ಸಿರಿತನವನ್ನ ಕಾಣಿಸುವಂತ ರೈತರಿದ್ದಾರೆ. ಆ ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೊಂಡವರಿದ್ದಾರೆ. ಅವರನ್ನ ಹುಡುಕಾಡಿ ಇವತ್ತಿನ ದಿವಸ ಸಿರಿಧಾನ್ಯಗಳ ಬಗ್ಗೆ ಇರಬಹುದು, ಗೋಡಂಬಿ ಬೆಳೆ ಬಗ್ಗೆ ಇರಬಹುದು, ಸಮಗ್ರ ಕೃಷಿ ಇರಬಹುದು, ಅಥವಾ ನಮ್ದು PPVFRA ಆಕ್ಟಿವಿಟಿ ಇರಬಹುದು, ಅಥವಾ ಯಂತ್ರಚಾಲಿತ ಇದ್ರ ಬಗ್ಗೆ ಇರಬಹುದು, ಪ್ರಿಸಿಷನ್ ಫಾರ್ಮಿಂಗು, ರಫ್ತು ಮಾರುಕಟ್ಟೆ, ಎಲ್ಲ ಒಂದೊಂದು ಥೀಮ್ ಹಾಕಿದ್ವಿ ಧ್ಯೇಯ ವಾಕ್ಯ. ಒಂದೊಂದು ಸೆಷನ್ ನಲ್ಲಿ ರೈತರಿಗೆ ಅಂತ, ಆ ಸೆಷನ್ ನಲ್ಲಿ ಆ ರೈತರು ಮತ್ತು ವಿಜ್ಞಾನಿಗಳು ಅವರಿಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಈ ಸಂವಾದ ಕಾರ್ಯಕ್ರಮ ಮೊದಲನೇ ದಿವಸ ಮಧ್ಯಾಹ್ನ, 2ನೇ ದಿವಸ ಬೆಳಿಗ್ಗೆ ಅದು ಉದ್ಘಾಟನೆ ಆಗ್ತದೆ. ಉದ್ಘಾಟನೆಗೆ ನಮ್ಮ ಕೃಷಿ ಮಂತ್ರಿಗಳು ಮತ್ತು ಹಲವಾರು ಮಂತ್ರಿಗಳು ಮತ್ತು ಶಾಸಕರು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಬರ್ತಾರೆ. ಅದೇ ದಿವಸ ಮಧ್ಯಾಹ್ನ ಕೂಡ ರೈತರಿಂದ ರೈತರಿಗೆ ಕಾರ್ಯಕ್ರಮ. ಆಮೇಲೆ 3ನೇ ದಿವಸನೂ ಕೂಡ ಬೆಳಿಗ್ಗೆ ರೈತರಿಂದ ರೈತರಿಗೆ, ಮಧ್ಯಾಹ್ನ ಮತ್ತೆ ರೈತರಿಂದ ರೈತರಿಗೆ ಆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ವಿಶೇಷವಾಗಿ ಕೃಷಿಯಲ್ಲಿ ಪಾಂಡಿತ್ಯವನ್ನು ಪಡೆದವರು, ಅನುಭವವನ್ನು ಪಡೆದವರು, ಕೃಷಿಯಲ್ಲಿ ಸ್ವತಃ ತಾವೇ ಮಾಡಿ ಅದರನ್ನ ಒಂದು ಸಿರಿತನವನ್ನು ಕಂಡಂತ ಆ ರೈತರ ಅನುಭವದ ಅಮೃತವನ್ನು ಹಂಚಿಕೊಳ್ಳುವಂತ ಯೋಚನೆಯನ್ನು ಕೂಡ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ಸುಮಾರು 20 ಸಂಪನ್ಮೂಲ ವ್ಯಕ್ತಿಗಳು ಬರಲಿದ್ದಾರೆ. ಅವರೆಲ್ಲರನ್ನ ಸೇರಿಸಿ 3 ದಿನದ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ವಿಶ್ವವಿದ್ಯಾಲಯದ ಸಂಕಲ್ಪ. ಒಟ್ಟಾರೆ ಕೃಷಿ ಮೇಳಕ್ಕೆ ತಾವು ಎಷ್ಟು ಜನ ಭಾಗವಹಿಸಬಹುದು ಅಂತ ಏನಾದ್ರು ನಿರ್ಧಾರ ಮಾಡಿದೀರಾ? ನಮ್ಮ ಅಂದಾಜು ನಾವು ಹೇಳದಂಗೆ 1.5 ಲಕ್ಷ ರೈತರು ಬರಬೇಕಂತ, ಯಾಕಂದ್ರೆ 7 ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ರೈತರು 3 ವರ್ಷದಿಂದ ಕೃಷಿ ಮೇಳ ನಡೆದಿಲ್ಲ. ಈ ಎಲ್ಲಾ ಕಾರಣದಿಂದ ನಾವು 1.5 ಲಕ್ಷ ಅಂದ್ರೆ 3-4 ಲಕ್ಷ ಅವರು ಬರಬಹುದು ಎಂಬ ಯೋಚನೆ ಇದೆ. ಯಾಕಂದ್ರೆ ಈಗ ಹವಾಮಾನದ ವೈಪರೀತ್ಯ ಇದ್ರೂ ಕೂಡ ಅವರಿಗೆ ಬಂದು ಹೋಗ್ಲಿಕ್ಕೆ ಅಂತ ಒಂದು ತೊಂದರೆನಿಲ್ಲ. ಯಾಕಂದ್ರೆ ಎಲ್ಲಾ ಜಿಲ್ಲೆಯ ಜಂಟಿ ಕೃಷಿ ಇಲಾಖೆ ನಿರ್ದೇಶಕರು ಮತ್ತು ಆತ್ಮ ಯೋಜನೆ ಅವರೆಲ್ಲ ಸೇರಿ ರೈತರಿಗೆ ಅವರಿಗೆ ಎಕ್ಸ್ಪೋಸರ್ ವಿಸಿಟ್ ಅಂತ ಒಂದು ಫಂಡ್ ಇದೆ, ಅದರಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಾವು ಪ್ರತಿಯೊಬ್ಬ ಜಿಲ್ಲೆಯ ಕೃಷಿ ನಿರ್ದೇಶಕರಿಗೆ ಮತ್ತು ನಮ್ಮ ತೋಟಗಾರಿಕೆ, ಪಶುಸಂಗೋಪನೆ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ನ ನಿರ್ದೇಶಕರಿಗೂ ಕೂಡ, ನಮ್ಮ ರಾಜ್ಯದ ಬೆಂಗಳೂರಿನ ಇದರಿಂದ ಕೂಡ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ. ಮತ್ತು ವಿಶೇಷವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಎಕ್ಸ್ಟೆನ್ಷನ್ ಯೂನಿಟ್ನ ವಿಜ್ಞಾನಿಗಳು ಪ್ರತಿಯೊಬ್ಬರಿಗೂ ಕೂಡ ಅವರ ಏನು ಕಾಂಟ್ಯಾಕ್ಟ್ ಫಾರ್ಮರ್ಸ್ ಇದ್ದಾರೆ ಅಲ್ಲೆಲ್ಲ ವೈಯಕ್ತಿಕವಾಗಿ ಕರೆದು ಕರ್ಸ್ಕೊಂಡು ಬರುವಂತ ಇದಿದೆ. ಹಾಗಾಗಿ ಒಳ್ಳೆ ಒಂದು 100,000 ರೈತರು ಬರ್ತಾರೆಂಬ ದೊಡ್ಡ ಭರವಸೆಯೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಒಳ್ಳೆ ಸರ್, ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ? ಕೊನೆಯದಾಗಿ ನಾವು ಹೇಳೋದಿಷ್ಟು, ಇಷ್ಟೆಲ್ಲ ಕೃಷಿ ಮೇಳ ಮಾಡೋದಂತಂದ್ರೆ ಕೃಷಿ ತಂತ್ರಜ್ಞಾನವನ್ನ ರೈತರಿಗೆ ವರ್ಗಾವಣೆಗೊಳಿಸುದು, ಆವಿಷ್ಕಾರಗಳು. ಇವತ್ತು ರೈತರ ಹೊಲದಲ್ಲಿ ಆವಿಷ್ಕಾರಗಳಿದಾವೆ, ಸಂಶೋಧನಾ ಕೇಂದ್ರದಲ್ಲಿ ಆವಿಷ್ಕಾರಗಳಿದಾವೆ, ಮತ್ತೆ ಎಂಟರ್ಪ್ರಿನ ಉದ್ಯಮದಲ್ಲಿ ಆವಿಷ್ಕಾರಗಳಿದಾವೆ. ಹಾಗಾಗಿ ಒಂದು ದಿಶೆನಲ್ಲಿ ಹೇಳಬೇಕಂತಂದ್ರೆ 100 ರೂಪಾಯಿ ಬಳಕೆದಾರರು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ 22 ರೂಪಾಯಿ ರೈತರಿಗೆ ಸಿಗ್ತಾ ಇದೆ ಎಂಬ ಮಾಹಿತಿ ರಾಷ್ಟ್ರ ಮಟ್ಟದಲ್ಲಿ ಗೊತ್ತಾಗಿದೆ. ಈಗ ನೀವು ಡಬ್ಲಿಂಗ್ ಮಾಡಬೇಕಂತಂದ್ರೆ ನಿಮ್ಮ ಮುಂದೆ ಕರೆಕ್ಟ್ ಇದೆ ಟಾರ್ಗೆಟ್ ಅಂದ್ರೆ 22 ಇದ್ದು 44 ಆಗಬೇಕು. ಆ 44 ರೂಪಾಯಿ ಆಗಕ್ಕೆ 30% ಉದ್ದಿಮೆದಾರರಾಗಬೇಕು. ಉತ್ಪಾದನೆ ಮಾಡಿದಿರಿ, ನಮ್ಗೆ ಹೊಟ್ಟೆ ತುಂಬಿದೆ, ಆದ್ರೆ ನಿಮ್ ಜೇಬು ತುಂಬಿಲ್ಲ ಎಂಬ ಸಂದೇಶದೊಂದಿಗೆ ನೀವು ಆ ಜೇಬು ತುಂಬಿಸಕ್ಕೋಸ್ಕರವಾದ್ರೂ ಹೊಟ್ಟೆ ತುಂಬಿಸಿದಂತ ಅನ್ನದಾತ 30% ನೀವು ಉದ್ದಿಮೆದಾರರಾದ್ರೆ ಆ ಉದ್ದಿಮೆಯಿಂದ ಮೌಲ್ಯವರ್ಧನೆ ಮಾಡಿ, ಸಂಸ್ಕರಣೆ ಮಾಡಿ, ರಫ್ತು ಮಾಡಿ ಡಾಲರ್ನಲ್ಲಿ ನೀವು ದುಡ್ಡು ತಗೊಂಡವಾಗ 75 ವರ್ಷಗಳ ಸುದೀರ್ಘ ಸ್ವಾತಂತ್ರ್ಯೋತ್ಸವದ ನಂತರದ ನಮ್ದೇನು ಕೃಷಿ ಪ್ರವಾಸದಲ್ಲಿ $1 ಗೆ 1 ರೂಪಾಯಿ ಇತ್ತು 1947ರಲ್ಲಿ. ಈಗ 75 ರೂಪಾಯಿ $1 ಆಗಿದೆ. ಅದನ್ನ ರಿವರ್ಸ್ ಮಾಡುವಂತ ತಾಕತ್ತನ್ನ ನಮ್ಮ ರೈತರು ತೋರಿಸ್ತಾರೆ. ಎಲ್ಲಾ ಸಮಸ್ಯೆಗಳ ನಡುವೆ ಸಕಾರಾತ್ಮಕವಾದಂತ ವಿಚಾರ, ತಾಳ್ಮೆ, ಸ್ವಂತ ದುಡಿಮೆ, ಬೆಳೆಗಳ ಅಧ್ಯಯನ, ಅದರ ಹೊರತಾಗಿ ವೈಜ್ಞಾನಿಕ ಕೃಷಿ, ಮತ್ತೆ ನಷ್ಟ ಸಹಿಸಿಕೊಳ್ಳುವಂತ ಮನಸ್ಥೈರ್ಯ, ಹೊಸ ತಾಂತ್ರಿಕತೆಯ ಒಂದು ಅಳವಡಿಕೆ, ಮತ್ತು ಸುಧಾರಿತ ತಳಿ, ಮಿಶ್ರ ಬೆಳೆ ಸಂಯೋಜನೆ, ಮಾರುಕಟ್ಟೆಯ ಅರಿವು, ಮಿತ ಖರ್ಚು, ಬೆಳೆಗಳ ಮೌಲ್ಯವರ್ಧನೆ, ಇಷ್ಟೂ ಸೇರಿ ಒಂದು ಪರಿಕಲ್ಪನೆಯ ಸಿಂಥೆಸಿಸ್ ಆಗ್ತದೆ ಎಂಬ ವಿಶ್ವಾಸದೊಂದಿಗೆ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ಒಳ್ಳೆ ಸರ್. ಇದುವರೆಗೆ ರಾಯಚೂರಿನಲ್ಲಿ ಇದೇ ತಿಂಗಳು 10, 11, 12 ನಡೀತಕ್ಕಂತ ಕೃಷಿ ಮೇಳದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ರೈತರು ಭಾಗವಹಿಸಿ ಈ ಒಂದು ಕೃಷಿ ಮೇಳದಲ್ಲಿ ಇರತಕ್ಕಂತ ಮಾಹಿತಿಯನ್ನ ಪಡ್ಕೊಳ್ಳಿ. ಎಷ್ಟೇ ಮಾಹಿತಿಯನ್ನ ಪಡ್ಕೊಂಡ್ರು ಕಡಿಮೆ ಅಂತ ಹೇಳ್ಬೋದು ಕೃಷಿಯಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೈತ ಬಾಂಧವರು, ಈ ಭಾಗದ ರೈತ ಬಾಂಧವರು ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿ ಮೇಳವನ್ನ ಯಶಸ್ವಿಗೊಳಿಸಲಿ ಅಂತ ಹೇಳೋಣ. ನಮ್ಮ ರೈತರೊಂದಿಗೆ ಕೃಷಿ ಮೇಳ ಕುರಿತು ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲ ರೈತರ ಪರವಾಗಿ ಮತ್ತು ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ವಿಶೇಷವಾದಂತ ಒಂದು ಧನ್ಯವಾದಗಳನ್ನು ಯಾಕೆ ಅರ್ಪಿಸ್ತಾ ಇದ್ದೇನೆ ಅಂತಂದ್ರೆ, ನಾವು ಬೆಳಿಗ್ಗೆ ಸಾಯಂಕಾಲ ಟಿವಿ ನೋಡಲಿಲ್ಲ ಅಂತಂದ್ರು ನಾವು ಆಕಾಶವಾಣಿನಲ್ಲಿ ಕೇಳೋದು, ಅದರಲ್ಲೂ ವಿಶೇಷವಾಗಿ ಕೃಷಿಯ ತಮ್ಮ ಸಂವಾದಗಳನ್ನ ಕೇಳ್ತಾ ಇರ್ತೀವಿ. ಅದರಲ್ಲೇ ನಮ್ಗೆ ಗೊತ್ತಾಗ್ತದೆ ಬಹಳಷ್ಟು ಬದಲಾವಣೆಗಳಾಗ್ತದೆ. ಆ ಬದಲಾವಣೆಯಲ್ಲಿ ನಿಮ್ಮ ಆಕಾಶವಾಣಿ ಒಂದು ವಿಶೇಷ ವೆಹಿಕಲ್ ಆಗಿ ಮಾರ್ಪಾಡಾಗಿ ಇನ್ನೂ ಹೆಚ್ಚಿನ ಒಂದು ಭವಿಷ್ಯವನ್ನು ರೈತರಿಗೆ ಕಾಣಿಸ್ಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಜನವರಿ 10-12 ರಾಯಚೂರಿನಲ್ಲಿ ಜರುಗಲಿರುವ ಕೃಷಿ ಮೇಳ 2023 ಸಿದ್ಧತೆ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎಂ ಕೆ ನಾಯಕ್ ಅವರಿಂದ ಮಾಹಿತಿಯನ್ನ ಮಾಡಿಕೊಂಡಿರಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಶೋಭಕ್ಕ, ಇದ್ ನಿನ್ನ ಮನೆಗೆ ಬಾರಪ್ಪ ರಾಜಣ್ಣ ಬಾ. ಅಲ್ಲ, ಏನಿದೆ, ಯಾಕೋ ಧ್ವನಿ ಹಿಡಿದು ಹೋಗಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ, ಸಂಸಾರ ಅಂದ ಮೇಲೆ ಎಲ್ಲ. ಅಷ್ಟು ಇನ್ನು ಶೋಭಕ್ ನಾ ಏನ್ ಹೇಳ್ಬೇಕವ? ಹಂಗೇನಿಲ್ಲ, ಶೋಭಕ್ನ ಮನುಷ್ಯಳ ಇದ್ದಾಳಪ್ಪ ನೋಡು. ಅಲ್ಲ ರಾಜಣ್ಣ, ಎಷ್ಟು ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡ, ಮೆತ್ತಗ ಆಗ್ತದ. ಅವು ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ. ಅದಕ್ಕ ತಿಳಿದ್ರೆ ಏನ್ ಹೇಳ, ಏನ್ ಹೇಳ್ತಾರ? ಚಿಂತೆ ಚಿತೆ ಇದ್ದಂಗ. ಹೌದು, ಖರೆ ಅದ. ಅಂತಂದ್ರೆ ಜೀವಂತ ಸುಡುತ್ತದ ಅಂತ. ಖರೇನೇ ಅದ. ಇಷ್ಟೆಲ್ಲ ಹೇಳ್ಯಾರ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ ಅಂದ್ರು ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರ ಅದು ಪ್ರಸಂಗನೇ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವು ಅವ್ರಿಗೆ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ? ಒಬ್ರೇ ಕೂತಿರ್ತೀವಿ ಇಲ್ಲ, ಸತತ್ ಅದೇ ತಲೆ ಏನ್ ಕೆಲಸ ಮಾಡ್ಲಿ, ಮಾಡದೇ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ, ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತದ. ಆ ಟೈಮ್ನಾಗ ಗಂಡ ಹೆಂಡತಿ ಏನಾದ್ರೂ ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದೆ ನೋಡಿ. ಯಾಕಂದ್ರೆ ಇವತ್ ನಾಳೆ ಸುಮ್ ಸುಮ್ನೆ ಸಿಟ್ಟು ಬರ್ದಿರೋದಪ್ಪ, ಮತ್ತೆ ಹಿಂದೆ ಟೈಮ್ನಾಗ ಮಾತಾಡಿಸಿದ್ರೆ ಕೇಳ್ತೇನೆ. ಅಲ್ಲಿ ಏನಾಗುತ್ತೆ ಶೋಭಕ್ಕ ಅಂತಂದ್ರೆ, ಹೇಳಿದ್ರ ಸುಮ್ ಸುಮ್ನೆ ನಮ್ಗೆ ಸಿಟ್ಟು ಬರ್ತಿರ್ತದ, ಆಮೇಲೆ ಈ ಟೈಮ್ ಇನ್ನೂ ಹೆಚ್ಚಿಗೆ ಬರ್ತದೆ. ಈ ರೀತಿ ನಾವು ಸಿಟ್ಟು ಮಾಡ್ಕೊಂಡಿವಿ, ಆ ಚಿಂತೆ ಏನಿರ್ತಲ್ಲ, ಚಿಂತೆ ಕಡಿಮೆ ಆಗ್ತದೇನೋ, ಕಡಿಮೆ ಆಗಂಗಿಲ್ಲ ಬಿಡು. ಆ ಸಮಸ್ಯೆ ಬಗ್ಗೆ ಇರ್ತದೇನೋ, ಅದನ್ನು ಆಗಂಗಿಲ್ಲ ಬಗ್ಗೆ ಇರೋದಿಲ್ಲ. ಆದ್ರೆ ಏನಾಗುತ್ತೆ, ನಮ್ಮ ಬಿಪಿ ಹೆಚ್ಚಾಗ. ಹೌದು, ನಮ್ದು ಬಿಪಿ ಹೆಚ್ಚಾಗ ಮೇಡ ಎದುರು ಯಾರಿರ್ತಾರ ನೋಡು, ಅವ್ರು ಶಾಂತಿದ್ರು, ಅವ್ರು ಸುಮ್ ಕೂತ್ರು ಅಂತಂದ್ರ ಮುಂದುವರಿಯೋದಿಲ್ಲ. ಅವ್ರದ್ದು ಏನಾದ್ರೂ ಬಿಪಿ ಹೆಚ್ಚಾಯ್ತು ಅವಾಗ ತಾರ್ಕಕ್ಕೆ. ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕದ ಅಂತ ಅರ್ಥ ಮಾಡ್ಕೊಂಡ್ರ ಅದು ಸುಮ್ ಇರ್ತಾರಪ್ಪ. ಹೌದಿಲ್ಲ, ಸುಳೆ ಸಿಟಿಗೆ ಬರ್ತಿ ಅಂತ ತೆಗೆದ್ರೆ ಅಂದ್ರೆ ಇನ್ನ ದೊಡ್ಡದಾಗ್ಬಿಡ್ತೀನಿ. ಆದ್ರೆ ಶೋಭಕ್ಕ ನಾ ಒಂದು ಪ್ರಶ್ನೆ ಕೇಳ್ತೀನಿ. ಏನದು? ಈ ಒಂದು ಜಗತ್ತಿನಾಗ ಹೌದು ನಿನಗೊಂದ್ ಸಮಸ್ಯೆ ಇರ್ಬೋದು, ನನಗೊಂದ್ ಸಮಸ್ಯೆ ಇರ್ಬೋದು, ನನ್ನ ಸಮಸ್ಯೆ ನಿನಗದು ಸಣ್ಣದ ಅನ್ಸ್ಬೋದು, ನಿನ್ ಸಮಸ್ಯೆ ನನಗೆ ಏನ್ ಶೋಭಕ್ಕ ಇದಕ್ಕೆ ಚಿಂತೆ ಮಾಡ್ತೇನೆ ಅಂತ ನಾ ಅನ್ಬಹುದು. ಹೌದು. ಆದ್ರೆ ಎಲ್ಲಾ ಚಿಂತೆಗೆ, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಅಷ್ಟು ಹೇಳೋಣ. ಇದು ನೋಡು, ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ, ಉತ್ತರ ಕಂಡುಕೊಳ್ಳೋದು ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಂದ್ರೆ ಉತ್ತರ ಅದಂತ ಅರ್ಥ ಆಯ್ತು ಹೇಳೋದು? ಉತ್ತರ ಇರ್ತದೆ, ಉತ್ತರ ಇರ್ತದೆ. ನನಗೆ ಮೊದಲು ಉತ್ತರ ಕೊಡು, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ? ಉತ್ತರ ಇರ್ತದೆ, ಆದ್ರ ಆ ಒಂದು ವಾತಾವರಣ ಬಿಟ್ಟು ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಉತ್ತರ ಕಂಡುಕೊಳ್ಳಿಕ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವಿರ್ತೀವಿ. ಹೌದಲ್ಲ, ಮತ್ತೆ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾ ಹೇಳದನು, ಸಂಸಾರ ಅಂದ್ರೆ ಚಿಂತೆ ಇರೋದ. ಹೌದು, ನಾವು ವಿಚಾರ ಮಾಡಿದಾಗ ನಮ್ಮ ಸಮಾಜ ನೋಡುದಿಲ್ಲ. ಹೌದು, ಸಮಾಜ ತಂದೆ ಆದಂತ ದೃಷ್ಟಿಯಿಂದ ನೋಡ್ತದ. ಆಮೇಲೆ ನಾವು ಅದಕ್ಕೆ ಹಿಂಗೆ ನೋಡು ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಆಗೋದಿಲ್ಲ, ಯಾಕಂತಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ. ಹೌದು, ದೊಡ್ಡದ. ಅದಕ್ಕೆ ನಾವ್ ಅನ್ಕೊಂಡಂಗ್ ಸಮಾಜ ಅನ್ಬೇಕು ಅಂತ ಮೊದಲೇ ಅವ್ನು ಅನ್ಕೋತೀವಿ ನೋಡು, ಅದೇ ದೊಡ್ಡ ತಪ್ಪು. ಖರೇ ಅದು. ಅದಕ್ಕ ನಂದ್ ವಿಚಾರ ಏನು ಅಂತಂದ್ರ, ಒಂದ್ಸಲ ನಾವು ನಾ ಏನ್ ಮಾಡಿನಿ, ನಾ ಮಾಡಿದ ಕರೆಕ್ಟ್ ಅದೇನು, ನಾ ಎಲ್ಲಿಂದ ಶುರು ಮಾಡಿದ್ದೆ, ಎಲ್ಲಿ ಅನ್ನೋ ತಪ್ಪಾಗ್ಯದ, ಅಥವಾ ನನ್ನ ಕಡೆಯಿಂದ ಯಾರಿಗೋ ಏನೋ ಆಗ್ಯದ, ಇದರಿಂದ ನಾವು ಹೊರಗೆ ಬರ್ಬೇಕು. ಯಾಕಂದ್ರೆ ನೋಡು, ಆ ಒಂದು ಸರ್ಕಲ್ ಇರ್ತಲ್ಲ, ಅದೇ ಆ ಸರ್ಕಲ್ ಇಂದ ಹೊರಗೆ ಬಂದು ನಿಂತು ವಿಚಾರ ಮಾಡು ಅಂತಂದ್ರ ಒಂದು ಸಮಸ್ಯೆಗೆ ಒಂದಿಲ್ಲೋ ಬೆಳಕು ಕಾಣಿಸ್ತದೆ. ಹೌದು, ತಿಳಿದವ್ರು ಏನ್ ಹೇಳ, ಜಗತ್ತಿನೊಳಗ ಉತ್ತರ ಇರಲಾರ್ದು ಸಮಸ್ಯೆಗಳು ಇಲ್ಲ. ಕರೆನೇ, ಅದ ಉತ್ತರ ಹುಡುಕ್ಲಿಕ್ಕೆ ನಾವು ನಿಷ್ಫಲ ಆಗಿರ್ತೀವಿ, ನಮ್ಗೆ ಹಾದಿ ಸಿಕ್ಕಿರೋದಿಲ್ಲ. ಹಾದಿ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರ ನಾವು ತಲೆ ಏನೋ ತುಂಬಿಕೊಂಡ್ ಬಿಟ್ಟಿರ್ತೀವಿ, ಅದೇ ಖರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದೊಂದ್ ಸರ್ತ ಇಷ್ಟ ತಾರಕಕ್ಕೆ ಹೋಗ್ಬಿಡ್ತದಲ್ಲ ರಾಜಣ್ಣ, ಇವತ್ ನೀ ಬಂದಿ ಅಂತ ಒಂದ್ ಸ್ವಲ್ಪ ಸಮಾಧಾನ ಆಗಿರ್ತದ. ಇಲ್ಲಾಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ, ಜೀವನದಾಗೆ ಏನು ಇಲ್ಲ, ಏನ್ ಮಾಡಿದ್ರೆ ಏನದ, ಕೊನೆಗೆ ಒಂದಿನ ಸಾಯೋದದಲ್ಲ. ಈ ಮೊದಲೇ ಸತ್ರ ಆಯ್ತು, ಅಷ್ಟಾಕ ದಿನಗಳ ತಡಿಬೇಕು, ಆತ್ಮಹತ್ಯೆ ಮಾಡ್ಕೊಂಡ್ರಾಯ್ತು. ಸರಳದಲ್ಲ, ಒಂದ್ ನಿಮಿಷದ ಕೆಲಸ ಅದು. ಸಮಸ್ಯೆ ಬಗೆಹರಿದಂಗಾಗ್ಬಿಡ್ತದೆ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು ಏನ. ಹೌದು, ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರ ನೋಡು, ಇದು ದೊಡ್ಡ ತಪ್ಪು. ಆಮೇಲೆ ಕಾನೂನಿನ ಪ್ರಕಾರ ಅನ್ನೋದು ತಪ್ಪು. ಹೌದಲ್ಲ, ಯಾಕಂದ್ರ ಜೀವ ನಮಗ್ ಕೊಡ್ಲಿಕ್ಕೆ ಅಧಿಕಾರ ಏನು ಅಂತಂದ್ರ, ಜೀವ ತಗೊಳ್ಲಿಕ್ಕೆ ಅಂದ್ರೆ ನಮ್ಮ ಜೀವ ನಾವೇ ತಗೊಳ್ಲಿಕ್ ನಮ್ಗ ಅಧಿಕಾರ ಇಲ್ಲ. ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದಿವಿ ಅಂತಂದ್ರ, ದೇವರ ಅನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ, ನಮ್ಗೇನ್ ಬದುಕಲಿಕ್ಕೆ ಅವಕಾಶ ಕೊಟ್ಟದ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅವಾಗ ಮುಗಿಬೇಕು, ಮುಗಿತದ. ಅವಾಗ ನಾವು ನಿಂದ್ರಂದ್ರೂ ಅದು ನಿಂದ್ರೋದಿಲ್ಲ, ನಿಂದ್ರಂಗಿಲ್ಲ. ಅದಕ್ಕ ನಾವೇ ಆಗಿ ಅದಕ್ಕೆ ಅಂತ್ಯ ಹಾಡಬಾರ್ದು. ಅದಕ್ಕೇನಂತಂದ್ರ ಈ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗೋದಿಲ್ಲ. ಕೈಲಿ ಏನ್ ವಿಚಾರ ಮಾಡ್ಬೇಕಂತಂದ್ರ, ಐದು ಬಟ್ಟು ನಮ್ ಕೈವು ಸಮಾನವೇನು. ನೀವೆಲ್ಲ ಹೇಳಬೇಡಪ್ಪ, ಐದು ಬಟ್ಟು ಸಮವೇನು ಅಂತಂದ್ರೆ ಕಟ್ ಮಾಡು ಹೊಸ ಸಮ ಆಗ್ತಾವ. ಅಂದ್ರೆ ನಾ ಹೇಳದೇನು ಜೀವನ ಮುಗಿತೇನು ಇಲ್ಲ ಅಂತಂದ್ರ, ನಾ ಹೇಳದೇನು ನಮ್ಮ ಸಂಸಾರದಾಗ ನಮ್ಮ ಜಗತ್ತಿನ ನೋಡ್ಬೇಕು. ಎಷ್ಟೋ ಜನ SSLC ಫೇಲ್ ಆದವರು, ಶಾಲೆಗೆ ಹೋಗದೇ ಇರುವಂತವರು ಸಹಿತ ಜೀವನದೊಳಗೆ ಸಾಕಷ್ಟು ಸಾಧನೆ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಅದ ನಮಗೆ. ಆಮೇಲೆ ಇನ್ನೊಂದ್ ಯಾವ್ದೊಂದು ಕೆಲಸ ಇಟ್ಕೊಂಡಿರುತ್ತೆ, ಇಟ್ಕೋ ಆಗೋದಿಲ್ಲ, ಫೇಲ್ ಆಗ್ತೀವಿ. ಅದ್ ಒಂದೇ ಕೆಲಸ ಅಂತ ತಿಳ್ಕೊಂಡು ಜೀವನ ಅದರ ಮೇಲೆ ನಿಂತಿರ್ತೇನು. ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು. ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಫೇಲ್ ಆಗ್ತಂತ ಇಟ್ಕೊಳ್ಳು, ಆ ಮುಗಿತೇನು. ಅವಕಾಶ ಕೊಡಿಲ್ಲ ಜಗತ್ತಿನೊಳಗೆ ಅಂದ್ರೆ ನಾನು ಧೈರ್ಯ ಮಾಡ್ಕೊಳ್ಬೇಕು. ಧೈರ್ಯ ಮಾಡ್ಕೊಂಡು ನಾವು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರ, ನಮಗ್ ಸಹಾಯಕ ಬಹಳ ಮಂದಿ ಬರ್ತಾರ. ಇನ್ನೊಂದು ಶೋಭಕ ಇಲ್ಲಿ ಕೆಲವರು ಏನ್ ಹೇಳ್ತಾರಂತಂದ್ರ, ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನ ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ, ನಮ್ಗೆ ಯಾರ ಮೇಲೆ ವಿಶ್ವಾಸದ ಅವ್ರ ಹತ್ರ ಹೇಳ್ಕೊಳ್ಬೇಕು. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರ. ಅದಕ್ಕ ಇನ್ನ ಒಬ್ಬರನ್ನ ಒಬ್ರು ನಮ್ಗೆ ವಿಶ್ವಾಸ ಇದ್ದೇ ಇರ್ತಾರ. ಅಂತವ್ರ ಹತ್ರ ಹೇಳಿದ್ರ ಅವ್ರಿಗೆ ನಮ್ಗೆ ಸಮಾಧಾನ ಬರ್ತದೆ. ಇಷ್ಟೇ ಆಯ್ತಲ್ಲ, ನೋಡೋಣ ತಗೋ ಇವತ್ತಿಗೆ ಬಿಟ್ಟು ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡುತ್ತೆ, ಆ ಪ್ರಸಂಗದಿಂದ ಹೊರಗೆ ಬಂದಿವಲ್ಲ ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತಾವ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ, ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವು ಒಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚು ದೋಕನಿಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ. ತಲೆ ಕೆಟ್ಟದ ಹುಚ್ಚಿಡದ ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ. ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತದ ದೀರ್ಘ ಹೋಗ್ಬಿಡ್ತು ಅಂತ. ನಾನದನ್ನು ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ ಅಂದ್ರೆ ಡಾಕ್ಟರ್ಗಳು ಹೋಗ್ತಿವಲ್ಲ. ಹೌದು, ಹಂಗ ಇದು ಒಂದು ರೋಗ. ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವನ್ ಸುತ್ತಮುತ್ತ ಇದ್ದವ್ರು ಮನೆಯೊಳಗೆ ಬರೋಬ್ಬರ ಹೇಳಿದ್ರು ಅವ್ರ ಮನೆಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೊಡ್ಲಿಕತ್ತನ, ಏನೋ ವಿಚಾರ ಮಾಡ್ಲಿಕತ್ತನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರ ಸರಿಗೆ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡಬಹುದು. ತಿಳ್ಕೊಲಾರ್ದನೆ ಇದ್ರ ಹಣೆ ಬರನೆ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರಂದ್ರೆ ಬೈಲಿಗೆ ಶುರು ಮಾಡಿದ್ವಿ. ಬೈಯೋದು ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ, ತುಂಬಿಕೊಂಡಿರ್ತಾನೆ. ಆ ಬೈಯೋದು ಒಂದಾಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡ ಮಾನಸಿಕ ರೋಗ. ಅದಕ್ಕೆ ಇನ್ನೊಂದು ವಿಚಾರ ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ಅಂದ್ರೆ ನಾರ್ಮಲ್ ಆಗಿ ಯಾರು ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವ ನಮಗೆ ಗುರ್ತಾಗ್ತಾವ, ಹೊರಗಿನವರಿಂದ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವೆ. ಇದನ್ನ ನಾವು ನೋಡ್ತಾ ಇರ್ಬೇಕು. ನೋಡಿಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆಯೊಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ. ತಿಂಗಳಿಗೊಮ್ಮೋ, ತಿಂಗಳಿಗೆ ಎರಡ್ ಸಲನೋ, ವಾರಕ್ಕೊಮ್ಮೋ ಅಂತ ಮಾಡಿರ್ತಾರೆ. ಅಲ್ಲಿ ಕರ್ಕೊಂಡೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತು. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನ್ ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆಗೆ ಹಂಗ ಹೋಗ್ತದೆ ಹಂಗ ಹೋಗಿ ಹಂಗ ಹೋಗಿ ತೋರಿಸ್ಕೊಂಡ್ಬಿಡುದು. ಹೌದು, ನೀವ್ ಎಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮ್ ಟಮ್ಯಾಕ್ ಮಾಡ್ತೀರಿ, ಹೋದ ತೋರಿಸ್ಕೊಂಡ್ ಬಂದ ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಗುರ್ತಾಗ್ತಾನು. ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರೆ ನೋಡಿ ತಪ್ಪದಪ್ಪ ಅದ್ರಾಗ ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೆ ಅದ, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯಾವ್ದು ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವುದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ಇಲ್ಲ ನೋಡೋ. ಏನಿಲ್ಲ ಅಂತಿ, ಏನೇನೇನೇನಿಲ್ಲ. ಈಗ ನಾವೊಂದು ಮಾತು ಹೇಳ್ತೀನಿ. ಏನ್ ಹೇಳ್ತೀನಿ, ಈಗ ಶೋಭಕ್ಕ ನನಗೆ ತಿನ್ಲಿಕ್ಕೆ ಏನರ ಕುಡ್ತಾಳೋ ಇಲ್ಲೋ, ಚಾ ಏನರ ಮಾಡ್ತಾಳೋ ಇಲ್ಲೋ ಅಂತ ನನ್ನೇ ವಿಚಾರ ಮಾಡ್ಕೋತ ಕೂತ್ರ ಏನಾಗ್ತದೆ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ನು ಸಿಗಂಗಿಲ್ಲ. ಅದ್ರ ಬದಲಿ ಶೋಭಕ್ಕ ನಾ ಹೇಳ್ದೆ, ಶೋಭಕ್ಕ ಹೊಟ್ಟೆ ಹಸಿದ್ ನೋಡವಾ ಅಂತಂದ್ರೆ ಏನಾರ ಸಿಗ್ತದಪ್ಪ. ಹಂಗ ನಿಂಗೆ ಹೌದೌದು, ಏನಂತ ಚಿಂತೆ ಮಾಡ್ಲು. ಸದ್ಯಕ್ಕರೆ ನಾ ಇನ್ನ ಏನು ಮಾಡಿಲ್ಲ, ಮತ್ತೆ ಮಾಡೋ ತನಕ ಕೂಡ್ತಿದ್ದಿ ಅಂದ್ರೆ ಮಾಡಿ ಕೊಡ್ತೀನಿ. ನೋಡು, ಶೋಭಕ್ಕಿರುವ ನೀವು ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದ, ಯಾಕಂತಂದ್ರೆ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತೇನೆ ನೋಡು, ಅವಾಗ ಬಂದಿರ್ತೀನಿ. ಹೌದೇನೆ, ಕೆಮ್ಮಂದು ಬಹಳ ಆಗಿದೆ ನೋಡು. ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿ ಇರ್ತದಪ್ಪ, ಸ್ವಲ್ಪ ತಂಡಿ ಪ್ರಕೃತಿ ಅದ ನಿಂದು, ಹಂಗಾಗಿ ಆಗ್ತದೆ. ಸ್ವಲ್ಪ ಬಿಸಿ ಬಿಸಿ ಬಿಸಿ ಮಾಡ್ಕೊಡ್ತೇನೆ ಅಂತ ಕೂತಿರಂಗಾದ್ರೆ. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ಧಾರವಾಡದ ಭೀಮಪ್ಪ, ದುರ್ಗಪ್ಪ ಗೊಲ್ಲಾರ ಮತ್ತು ಸಂಗಡಿಗರಿಂದ ಪುಂಗಿವಾದನ.